ಹಾಗೂ ಹಾಸನ ಜಿಲ್ಲಾ ಅಂಧತ್ವ ನಿವಾರಣಾ ಅಧಿಕಾರಿ ಡಾ ಆರ್ಸಿ ವೇಣುಗೋಪಾಲ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ, ತಾಂತ್ರಿಕ ನೆರವು ಹೆಚ್ ವಿ ತಾರಾನಾಥ್ ಹಾಗೂ ಎಲ್ ಸ್ಟಾಲಿನ್. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ವೇಳೆ 5:18 ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ, ಕೃಷಿ ಯಂತ್ರಧಾರೆ ಕೇಂದ್ರಗಳು ಹಾಗೂ ರೈತ ಶಕ್ತಿ ಯೋಜನೆ. ಹಲೋ ಆಕಾಶವಾಣಿ. ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್ ಮತ್ತು ಕೃಷಿ ಉಪನಿರ್ದೇಶಕರಾದ ಸಿಎಂವಿ ಶಂಕರಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಇಂದಿನ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ, ಕೃಷಿ ಯಂತ್ರಧಾರೆ ಕೇಂದ್ರಗಳು ಮತ್ತು ರೈತ ಶಕ್ತಿ ಯೋಜನೆ. ಈ ಕುರಿತು ನಮಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿರುವಂತಹ ಶಿವಕುಮಾರ್ ಅವರು, ಹಾಗೆಯೇ ಕೃಷಿ ಉಪನಿರ್ದೇಶಕರಾದಂತಹ ಸಿಎಂವಿ ಶಂಕರಮೂರ್ತಿ ಅವರು. ನಮಸ್ಕಾರ ತಮಗಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರು. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2237 2237 2237 STD ಕೋಡ್ 080. ಈಗ ಶಿವಕುಮಾರ್ ಅವರೇ, ಈ ಕೃಷಿ ಯಾಂತ್ರೀಕರಣ ಅನ್ನೋದು ನಮ್ಮ ಕೃಷಿಗೆ ಇವತ್ತು ಬಹಳ ಅನಿವಾರ್ಯ ಅಂತ ಹೇಳಬಹುದು. ಹೌದು ಸರ್. ಕೃಷಿ ಯಾಂತ್ರೀಕರಣ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಈಗ ಕೃಷಿಯಲ್ಲಿ ತೊಡಗಿಸಿಕೊಂಡ ಎಲ್ಲಾ ರೈತರು ಮೊದಲು ನಾವು ದನಕರುಗಳ ಮೇಲೆ ಡಿಪೆಂಡ್ ಆಗ್ತಿದ್ವಿ. ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಬಂದಾದ್ಮೇಲೆ ನಾವು ಜಮೀನಿನಲ್ಲಿ ಅನೇಕ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ನಮಗೂ ಕಾರ್ಮಿಕರ ಒಂದು ಸಮಸ್ಯೆ ಇರೋದ್ರಿಂದ ಹೆಚ್ಚಾಗಿ ನಾವು ಈ ಯಾಂತ್ರೀಕರಣಗಳ ಮೇಲೆ, ಉಪಕರಣಗಳ ಮೇಲೆ ಅವಲಂಬಿತವಾಗಿದ್ದೀವಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಕೃಷಿ ಉಪಕರಣಗಳನ್ನು ನಾವು ಕೃಷಿ ಚಟುವಟಿಕೆಗೆ ಬಳಸ್ತಾ ಇದ್ದೀವಿ. ಹಾಗಾಗಿ ಕೃಷಿಯಲ್ಲಿ ಉಪಕರಣಗಳ ಬಳಕೆಯನ್ನೇ ನಾವು ಕೃಷಿ ಯಾಂತ್ರೀಕರಣ ಅಂತ ಹೇಳ್ಬೋದು. ಅಂದ್ರೆ ಇವತ್ತು ಅನಿವಾರ್ಯವಾಗಿದೆ ಶಂಕರಮೂರ್ತಿ ಅವರೇ, ಕೃಷಿ ಯಾಂತ್ರೀಕರಣ ಅಂತ ಅನಿವಾರ್ಯ. ಕೃಷಿ ಯಾಂತ್ರೀಕರಣಗೊಳಿಸಿ ಕೃಷಿಯನ್ನು ಉಳಿಸಿ, ಇಲ್ಲ ಅಂದ್ರೆ ಕೃಷಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಾವಾಗ್ಲೇ ತಲುಪಿಟ್ಟಿದ್ದೆ. ಅಂದ್ರೆ ಕೃಷಿ ಕೆಲಸಗಾರರ ಲಭ್ಯತೆ ಬಹಳ ಕಡಿಮೆ ಆಗಿದೆ ಅಂತ. ಕೃಷಿ ಕಾರ್ಮಿಕರ ತೀವ್ರ ಕೊರತೆ ಇದೆ. ಕೃಷಿ ಕಾರ್ಮಿಕರ ಕೊರತೆ ತೀವ್ರ ಆಗಿದೆ. ಅದರಿಂದ ಏನಾಗಿದೆ, ನಮ್ಮಲ್ಲಿ ಕೃಷಿ ಕಾರ್ಯಕ್ರಮಗಳೆಲ್ಲವೂ ಸಹಿತ ಸಕಾಲದಲ್ಲಿ ಆಗ್ಬೇಕು. ಹೇಳ್ತಾರೆ, ಯಾವ್ದು ಬೇಕಾದ್ರೆ ಕಾಯುತ್ತೆ, ಕೃಷಿ ಯಾರಿಗೂ ಕಾಯೋದಿಲ್ಲ ಅಂತ. ಸಕಾಲದಲ್ಲಿ ಕೃಷಿ ಚಟುವಟಿಕೆ ಕೈಗೊಳ್ಳಿಲ್ಲ ಅಂತಂದ್ರೆ ಅದರದ್ದು ಕೃಷಿಯಲ್ಲಿ ಉತ್ಪಾದನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸಕಾಲದಲ್ಲಿ ಮಾಡಬೇಕು ಅಂತಂದ್ರೆ ಕೃಷಿ ಯಾಂತ್ರೀಕರಣ ಅಂತಕ್ಕಂಥದ್ದು ಅಗತ್ಯವಾಗಿರ್ತದೆ ಇವತ್ತು ದಿನಗಳಲ್ಲಿ. ಅಂದ್ರೆ ಈಗ ಬಿತ್ತನೆಗೆ ಒಳ್ಳೆ ಹದ ಸಿಕ್ಕಿರುತ್ತೆ, ಎಲ್ಲರೂ ಬಿತ್ತನೆ ಮಾಡಬೇಕು, ಕೆಲಸಗಾರರ ಕೊರತೆ ಆಗುತ್ತೆ. ಕೆಲಸಗಾರ ಕೊರತೆ ಅಂತಲ್ಲ, ಒಂದೇ ಸರಿ ಇದು ನಾವೇನಾಗಿದೆ, ನಮ್ದು 60-70 ಭಾಗಿದ್ದು ಕುಷ್ಕಿ ಬೇಸಾಯ ಪದ್ಧತಿ ಇದೆ ನಮ್ಮಲ್ಲಿ. ಒಂದು 30-35 ಭಾಗ ಮಾತ್ರ ನಾವು ನೀರಾವರಿ ಇದೆ. ಆ ಕುಷ್ಕಿ ಬೇಸಾಯ ಪದ್ಧತಿಯಲ್ಲಿ ಪ್ರತಿಯೊಂದು ಆಪರೇಷನ್ ವಿಂಡೋಸ್ ಅಂತೀವಿ ನಾವು, ಅಂದ್ರೆ ಕೃಷಿ ಚಟುವಟಿಕೆಗಳಿಂದ ಕಾರ್ಯಗತ ಅವಧಿ ಬಹಳ ಕಡಿಮೆ ಇರ್ತದೆ. ಯಾವತ್ತೂ ಮಳೆ ಬರ್ತದೆ, ಮಳೆ ಬಂದು 4-5 ಬಿತ್ತನೆ ಉಳುಮೆ ಮಾಡ್ಬೇಕು ನೆಲವನ್ನ, ಅಥವಾ ಉಳುಮೆ ಮಾಡಾದ್ಮೇಲೆ ಒಂದ್ 5 ದಿನ ಬಿಟ್ಟು ಉಳುಮೆ ಮಾಡಕ್ಕಾಗೋದಿಲ್ಲ ನಿಮಗೆ. ಮತ್ತೊಂದು 5 ದಿನ ಮತ್ತೆ ಮಳೆ ಬಂದಾಗ ಒಂದ್ 5 ದಿನ ಅಷ್ಟೇ ಬಿತ್ತಬಹುದು. 5 ದಿನದೊಳಗೆ ಬಿತ್ತಿದ್ರೆ ಚಂದ, ಅದರಲ್ಲಿ ಹೆಂಗಿರುತ್ತಂದ್ರೆ ಬೆಳಗ್ಗೆ ಬಿತ್ತಿದ್ದು ಒಂಥರ ಇರ್ತದೆ, ಮಧ್ಯಾಹ್ನ ಬಿತ್ತಿದ್ದು ಒಂಥರ ಇರ್ತದೆ, ಸಂಜೆ ಬಿತ್ತಿದ್ದು ಒಂಥರ ಇರ್ತದೆ. ಮತ್ತೆ ಎಲ್ಲರೂ ಒಂದೇ ಸರಿ ಮಾಡ್ತಾರೆ, ಒಂದೇ ಸರಿ ಮಾಡ್ತಾರೆ. ದಿನಕ್ಕೆ ಬಿಡಿ, ಇವತ್ತು ಬಿತ್ತಿದ್ದು ನಾಳೆ ಬಿತ್ತಿದ್ದಕ್ಕಲ್ಲ, ಬೆಳಗ್ಗೆ ಸಂಜೆ ಮಧ್ಯಾಹ್ನ. ಹಾಗಿಂದ ಅದಕ್ಕೆ ಅನಿವಾರ್ಯವಾಗ್ಬಿಟ್ಟಿದೆ ಕೃಷಿ ಯಾಂತ್ರೀಕರಣ ಅಂತಕ್ಕಂಥ. ಅಂದ್ರೆ ಯಂತ್ರಗಳ ಸಹಾಯದಿಂದ ನಾವು ಬಹಳ ಕ್ಷಿಪ್ರಗತಿಯಲ್ಲಿ ಕೆಲಸ ಮಾಡಬಹುದು ಅಂತ. ಕ್ಷಿಪ್ರಗತಿಯಲ್ಲಿ, ತೀರುಗತಿಯಲ್ಲಿ, ಸಕಾಲದಲ್ಲಿ ಮತ್ತು ಗುಣಮಟ್ಟದ ಕೆಲಸಗಳನ್ನು ಮಾಡಬಹುದು. ಅದು ಬಹಳ ಮುಖ್ಯ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ಲೈ ಗ್ರಾಮದಿಂದ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ. ಮಹದೇಶ್ ಹತ್ರ ಪ್ರಶ್ನೆ ಕೇಳಿ. ರೈತಾಸಕ್ತಿ ಯೋಜನೆಯಲ್ಲಿ 5 ಎಕರೆ ಇಟ್ಟಿದಿರಲ್ಲ, ಈ ಕೃಷಿ ಜಮೀನ್ಗೂ ಒಂದೇನಾ, ತರಿ ಜಮೀನ್ಗೂ ಒಂದೇನಾ ಅಂತ ಒಂದ್ ಪ್ರಶ್ನೆ. ಈ ಡಿಜಿಟಲ್ ಸಹಾಯಧನವನ್ನ ಕೊಡ್ತಿದ್ರ, ಒಂದ್ ವರ್ಷಕ್ಕೆ ಒಂದ್ಸರಿ ಕೊಡ್ತಿದ್ರೆ ಎಷ್ಟು ಕೊಡ್ತೀರಿ ಅಂತ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಕೃಷಿ ಯಂತ್ರಧಾರೆಯಿಂದ ನಾನು ಟ್ರ್ಯಾಕ್ಟರ್ ತಗೊಂಡ್ಬಂದು ಉಳುಮೆ ಮಾಡಿಸ್ತಾ ಇರ್ತೀನಿ, ಆ ಸಹಾಯಧನವನ್ನ ನನಗೆ ಕೊಡ್ತೀರೋ ಇಲ್ಲ ಟ್ರ್ಯಾಕ್ಟರ್ ಅವ್ರಿಗೆ ಕೊಡ್ತೀರಿ ಅಂತ ನನ್ನ ಪ್ರಶ್ನೆ ಗುರುಗಳ. ಮೂರು ಪ್ರಶ್ನೆ ಹಾಕಿದ್ದಾರೆ. ನಮಸ್ಕಾರ ರೈತರೇ. ನಮಸ್ಕಾರ ಸರ್. ಈಗ ತಾವು ಕೇಳ್ದಂಗೆ ಈ ರೈತ ಶಕ್ತಿ ಯೋಜನೆ ನಮ್ಮ ಸರ್ಕಾರ ಈ ವರ್ಷ ಅನುಷ್ಠಾನ ಮಾಡಕ್ಕೆ ನಮಗೆ ಹೇಳಿದೆ, ತಯಾರಿ ಮಾಡಿದೆ. ಈಗಾಗಲೇ ನಾವು ಕೃಷಿ ಇಲಾಖೆ ನಾವು ಆ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿವಿ. ಸೊ ತಾವು ಕೇಳ್ದಂಗೆ ಇದು ಪ್ರತಿಯೊಬ್ಬ ರೈತ ಅಂದ್ರೆ ಕೃಷಿಯಲ್ಲಿ ಯಂತ್ರೋಪಕರಣಗಳು ಬಳಕೆ ನಾವು ಏನ್ ಮಾಡ್ತೀವಿ ಎಲ್ಲಾ ರೈತರಿಗೆ ಅವರ ಒಂದು ಜಮೀನಿನ ವಿಸ್ತೀರ್ಣ ಅನುಗುಣವಾಗಿ ನಾವು ಈ ಸಹಾಯಧನವನ್ನು ಕೊಡ್ತೀವಿ. ಉದಾಹರಣೆಗೆ 1 ಎಕರೆಗೆ ಅಂದ್ರೆ 1 ಎಕರೆ ಅದಕ್ಕಿಂತ ಕಡಿಮೆ ಇದ್ದಂತ ರೈತರಿಗೆ 250 ರೂಪಾಯಿ, 2-3 ಎಕರೆ ಇದ್ರೆ ಅವರಿಗೆ ನಾವು 500 ರೂಪಾಯಿ, 3-4 ಎಕರೆ ಇದ್ರೆ ಆತರ ಕೊಡ್ತೀವಿ, 4 ಎಕರೆ ಅಂಡ್ ಅಬೌವ್ ಮೇಲೆ ಇದ್ರೆ ಅವರಿಗೆ 1,250 ರೂಪಾಯಿ ನಾವು ಡೈರೆಕ್ಟ್ ಆ ರೈತನ ಒಂದು ಅಕೌಂಟ್ಗೆ ಹಾಕ್ತೀವಿ. ಸೊ ಇಲ್ಲಿ ನೀವು ಟ್ರ್ಯಾಕ್ಟರ್ ಬಳಕೆ ಮಾಡ್ತಿರೋ ಅಥವಾ ಇಲ್ಲೋ, ಪ್ರತಿಯೊಬ್ಬ ರೈತಿಗೆ, ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ರೈತ ಬಾಂಧವರಿಗೆ, ಸುಮಾರು 60 ಲಕ್ಷ+ ರೈತ ಬಾಂಧವರು ಏನಿದ್ದಾರೆ ಎಲ್ಲರೂ ಅಕೌಂಟ್ಗೆ ನಾವು ಅವರ ಜಮೀನಿನ ವಿಸ್ತರಣೆ ಅನುಗುಣವಾಗಿ ನಾವು ಹಾಕ್ತೀವಿ. ಗುರುಗಳೇ, ಈ ಅಕೌಂಟ್ ನ ಯಾವ ರೀತಿ ಓಪನ್ ಮಾಡಬೇಕು ಗುರುಗಳೇ? ನಮ್ಮ ಡೀಸೆಲ್ ಅನುದಾನ ತಗೋಬೇಕಾದ್ರೆ ಈಗಾಗಲೇ ತಾವು ಫ್ರೂಟ್ಸ್ ಐಡಿ ಇದೆ, ಕೃಷಿ ಇಲಾಖೆಯಿಂದ ಯಾವುದೇ ಒಂದು ಪ್ರಯೋಜನಗಳನ್ನು ಸವಲತ್ತುಗಳನ್ನು ತಾವು ತೋತಾ ಇದ್ದೀರಿ. ಅದಕ್ಕೆ ತಮ್ಮ ಅಕೌಂಟ್, ಆಧಾರ್ ಬೇಸ್ಡ್ ಅಕೌಂಟ್ ನಂಬರ್ ಏನಿದೆ, ಬ್ಯಾಂಕ್ ಅಕೌಂಟ್ ನಂಬರ್, ಅದಕ್ಕೆ ನೇರವಾಗಿ ಈ ದುಡ್ಡನ್ನ ನಾವು ಸರ್ಕಾರದಿಂದ ಪಾವತಿ ಆಗ್ತದೆ ಡಿಬಿಟಿ ಮುಖ. ಈಗ ನಾವು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಅಕೌಂಟ್ ಮಾಡ್ತಿದ್ದೇನೆ. ಅದೇ ಅಕೌಂಟ್ ಬರಲ್ವೇ? ಅದೇ ಅಕೌಂಟ್ಗೆ ಬರುತ್ತೆ. ಅದೇ ಖಾತೆಗೆ ಬರುತ್ತೆ. ಖಾತೆ ಬೇರೆ ಬೇರೆ ಅಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ರೈತನಿಗೆ ಅವನೇ ಜಮೀನಿನ ಒಂದು ವಿಸ್ತೀರ್ಣ ಅಥವಾ ಪಾಣಿಗೆ ಅನುಗುಣವಾಗಿ ಒಂದು ಅಕೌಂಟ್ ಇರ್ತದೆ, ಅದು ಆಧಾರ್ ಬೇಸ್ಡ್ ಜೋಡಣೆ ಆಗಿರ್ತದೆ ನಂಬರ್ಗೆ. ಸೊ ಅದೇ ಅಕೌಂಟ್ಗೆ ತಮಗೆ ದುಡ್ಡು ಪಾವತಿ ಆಗುತ್ತೆ. ಏನ್ ಹೋಗದ ಅವಶ್ಯಕತೆ ಇಲ್ಲ. ಧನ್ಯವಾದಗಳು. ಇನ್ನೊಂದು ನಿಮ್ದು ಕೊನೆಯ ಪ್ರಶ್ನೆ ಇತ್ತು, ಕೃಷಿ ಯಂತ್ರಧಾರಕ್ಕೆ ಟ್ರ್ಯಾಕ್ಟರ್ ತಗೊಳ್ತೀವಿ ಅಂತ. ಕೃಷಿ ಯಂತ್ರಧಾರ ಕೇಂದ್ರದಿಂದ ನಿಮ್ಮ ಟ್ರ್ಯಾಕ್ಟರ್ ಬಂದ್ರೆ, ಟ್ರ್ಯಾಕ್ಟರ್ ಉಳುಮೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಸಹಾಯಧನ ಇರುವುದಿಲ್ಲ. ಅದಕ್ಕೆ ನೀವು ಅದಕ್ಕೆ ಪಾವತಿ ಮಾಡಬೇಕು, ಅದನ್ನ ಕೃಷಿ ಯಂತ್ರಧಾರ ಕೇಂದ್ರದವರಿಗೆ ಪಾವತಿ ಮಾಡಬೇಕು. ನಾವು ಕೃಷಿ ಯಂತ್ರಧಾರ ಉಪಕರಣ ತಗೊಳ್ಳಿಕ್ಕೆ ಸಬ್ಸಿಡಿ ಕೊಡ್ತೇವೆ, ನಾವು ಇದಕ್ಕೆ ಉಳುಮೆ ಮಾಡ್ಲಿಕ್ಕೆ ನಾವು ಸಹಾಯಧನ ಕೊಡ್ತಿರೋದಿಲ್ಲ. ಆಯ್ತಾರಲ್ಲ ಶೆಟ್ರೆ, ಕ್ಲಿಯರ್ ಆಯ್ತಲ್ಲ ನಿಮ್ದು. ಅಂದ್ರೆ ಇವರು ಆ ಶುಲ್ಕವನ್ನ ಕೃಷಿ ಯಂತ್ರಧಾರ ಕೇಂದ್ರಗಳಿಗೆ ಪಾವತಿ ಮಾಡಬೇಕು. ಅವರು ಆ ಡೀಸೆಲ್ ಗೆ ಸಂಬಂಧಪಟ್ಟದ್ದು ಇವರ ಖಾತೆಗೆ ಬರುತ್ತೆ. ಹಾಗಾಗಿ ಇವರು ಆ ಒಂದು ದೃಷ್ಟಿಯಿಂದನೂ ಪ್ರಶ್ನೆ ಕೇಳಿದ್ರು ಅವರು. ಸರಿ, ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸರ್, ನಾನು ಕಲಬುರಗಿ ಜಿಲ್ಲೆ ಜವರಿಗೆ ತಾಲೂಕು ಇದೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಪಟೇಲ್ ಅವರೇ, ತಮ್ಮ ಪ್ರಶ್ನೆ ಏನು? ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈಗ ರೈತ ಶಕ್ತಿ ಯೋಜನೆ ಅಂತಲ್ಲಿ ಪ್ರಾರಂಭ ಮಾಡಿದಿರಲ್ಲ, ಇದರ ಉದ್ದೇಶ ಏನು, ಇದರಿಂದ ರೈತರಿಗೆ ಏನು ಲಾಭ ಅಂತ ನನ್ನ ಪ್ರಶ್ನೆ ಸರ್, ಇದಕ್ಕೆ ಉತ್ತರ. ಈಗ ಶಿವಕುಮಾರ್ ಅವರು ತಾವು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿದೆ ಅಂತ ಹೇಳ್ತಾ ಇದ್ರಿ, ಬಹಳ ಸಂತೋಷ. ನಾನು ಅದೇ ಜಿಲ್ಲೆದವನು. ಹೌದು, ಈಗ ರೈತ ಶಕ್ತಿ ಯೋಜನೆ ಏನ್ ಸರ್ಕಾರ ಘೋಷಣೆ ಮಾಡಿದೆ, ಇದರ ಮೂಲ ಉದ್ದೇಶ ಏನಂತಂದ್ರೆ ರೈತರು ತಮ್ಮ ಜಮೀನಿನ ಕೃಷಿ ಚಟುವಟಿಕೆ ಕೈಗೊಳ್ಳಲು ಅನೇಕ ಉಪಕರಣಗಳನ್ನ ಬಳಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಡೀಸೆಲ್ ದರ ಹೆಚ್ಚಿಗಾಗಿದೆ, ಮತ್ತು ರೈತರಿಗೆ ಈ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಇದನ್ನ ಬಳಕೆ ಮಾಡಿಕೊಂಡು ಕೃಷಿ ಯಂತ್ರೋಪಕರಣಗಳನ್ನ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ರೈತರಿಗೆ ಅನುಕೂಲ ಆಗ್ಲಿ, ಸುಮಾರು ನನಗನ್ಸೋ ಯಾವುದೇ ಕೃಷಿ ಚಟುವಟಿಕೆಗಳನ್ನ ತಾವು ತೋಳಿ, ಅದು ಇವತ್ತು ನಾನು ಡೀಸೆಲ್ ಪಂಪ್ ಸೆಟ್ ಇರ್ಬೋದು ಅಥವಾ ಟ್ರ್ಯಾಕ್ಟರ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಈ ತರ ಎಲ್ಲ ಡೀಸೆಲ್ ಸಂಬಂಧಪಟ್ಟಂತಹ ಒಂದು ಇದನ್ನು ಉಪಯೋಗ ಮಾಡ್ಕೊಂಡು ತಾವು ಕೃಷಿ ಯಂತ್ರೋಪಕರಣ ಚಾಲನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಸರ್ಕಾರ ರೈತರಿಗೆ ಅನುಕೂಲ ಆಗ್ಲಿ ಅಂತ ಒಂದು ಒಂದು ವರ್ಷಕ್ಕೆ ಒಂದು ಸಾರಿ ಇದನ್ನ ತಮ್ಮ ಅಕೌಂಟ್ಗೆ ನಾವು ಈ ರೈತ ಶಕ್ತಿ ಯೋಜನೆಯಲ್ಲಿ ಡಿಬಿಟಿ ಮುಖಾಂತರ ಅನುದಾನ ಕೊಡ್ತೀವಿ. ಅಂದ್ರೆ ಗರಿಷ್ಠ 1250 ರೂಪಾಯಿ. ಅದು 4 ಎಕರೆ ಮತ್ತು 4 ಎಕರೆಕ್ಕಿಂತ ಹೆಚ್ಚಿಗಿದ್ರೆ 1250 ರೂಪಾಯಿ. ಒಂದು ವೇಳೆ ಒಬ್ಬರಿಗೆ ಯಾರಿಗಾರ ಜಮೀನು 10 ಎಕರೆ ಇತ್ತಂತಂದ್ರೂ ಅವ್ರಿಗೆ 1250 ರೂಪಾಯಿನೆ. ಅವರು ಈಗ ಡೀಸೆಲ್ ಖರೀದಿ ಮಾಡಿರ್ತಾರಲ್ಲ, ಹೌದು, ಅವರು ಹೇಗೆ ಅದನ್ನ ಪಡ್ಕೋಬಹುದು ಅದರ ಅನುದಾನ ಅಂತ? ಅದು ಏನೂ ಇಲ್ಲ, ಪ್ರತಿಯೊಬ್ಬ ರೈತರಿಗೆ ಅಕೌಂಟ್ ದುಡ್ಡು ಹಾಕ್ತಾರೆ ನೀವು, ಯಾಕಂದ್ರೆ ನೀವು ಬಳಕೆ ಮಾಡಿದ್ದು ನೀವು ಯಾವ್ದೇ ರಿಸಿಪ್ಟ್ ಕೊಡೋದು ಅದು ಏನೂ ಇಲ್ಲ. ಪ್ರತಿಯೊಬ್ಬ ರೈತನ ಅಕೌಂಟ್ಗೆ ಹೆಂಗ್ ನೀವು ಬೆಳೆ ವಿಮೆ ಬೇರೆ ಬೇರೆ ಯೋಜನೆಯಲ್ಲಿ ತಮ್ಮ ಅಕೌಂಟ್ಗೆ ಹೆಂಗ್ ದುಡ್ಡು ಬರ್ತದೆ, ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬ ರೈತನ ಅಕೌಂಟ್ಗೆ ಈ ಅಮೌಂಟ್ ಅನ್ನು ವಿಸ್ತೀರ್ಣ ಅನುಗುಣವಾಗಿ ಡಿಬಿಟಿ ಮುಖಾಂತರ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಅಂದ್ರೆ ಹಿಡುವಳಿ ಆಧಾರದ ಮೇಲೆ ಅವರ ಖಾತೆಗೆ ಜಮಾ ಆಗುತ್ತೆ ಹಣ. ಮತ್ತೆ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ ಸರ್. ತಿಮ್ಮಪ್ಪ ಅಂತೇಳಿ, ಹೊಸದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇದ್ದೀನಿ. ತಿಮ್ಮಪ್ಪ ಅವರೇ, ಪ್ರಶ್ನೆ ಕೇಳಿ. ನಂದು ಒಂದು ಪಂಪ್ ಸೆಟ್ ಇದೆ ಈಗ ಆಲ್ರೆಡಿ, ಅದಕ್ಕೆ ಒಂದು ಟಿಸಿ ಇಂದ ಕನೆಕ್ಷನ್ ತಗೊಂಡಿದ್ದೀನಿ, ಅದು ಸಮರ್ಪಕವಾಗಿಲ್ಲ. ಅದಕ್ಕೋಸ್ಕರ ನಾನು ಅದಕ್ಕೆ ಒಂದು ಸೋಲಾರ್ ಇದನ್ನ ಸೆಟ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅದಕ್ಕೆ ನಿಮ್ಮಲ್ಲಿ ಏನಾದ್ರು ಮಾಹಿತಿಗಳಿದ್ರೆ ನನಗೆ ಸ್ವಲ್ಪ ಕೊಡ್ತೀರಾ ಅಂತ ಕೇಳ್ತೀನಿ. ನಮಸ್ಕಾರ ತಿಮ್ಮಪ್ಪರೇ. ನಮಸ್ತೆ ಸರ್. ಈಗ ನಾನು ಶಂಕರ್ ಮೂರ್ತಿ, ನಮ್ದು ಚಿತ್ರದುರ್ಗನೇ. ಈಗ ಅದರಲ್ಲಿ ನಮ್ಮಲ್ಲಿ ಚಿತ್ರದುರ್ಗದಲ್ಲಿ ಏನಾಗಿದೆ, ತುಂಬಾ ಸೂರ್ಯನ ಬೆಳಕಿದೆ. ಇನ್ನೊಂದು KREDL ಅಂತ ಒಂದು ಇಲಾಖೆ ಇದೆ, ಆ ಇಲಾಖೆ ಮುಖಾಂತರ ಪುನರ್ಬಳಕೆ ಇಂಧನ ಪುನರ್ಬಳಕೆ ಇಲಾಖೆ ಅಂತ ನೀವು ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕ್ಬೇಕು, ನಿಮ್ಮ ಮೊಬೈಲ್ ನಂಬರ್ ಕೊಟ್ರೆ ನೀವು ಅಲ್ಲಿ ಸಮೀಪದ ವಿದ್ಯುತ್ ಇಲಾಖೆಗೆ ಹೋಗಿ, ಬೆಸ್ಕಾಮ್ಗೆ ಹೋದ್ರೆ ನೀವು ಅವರೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಅದಕ್ಕೆ ಏನಪ್ಪ ಅಂತ, ನೀವು ಹೊಸದಾಗಿ ಬೋರ್ವೆಲ್ ಕೊಡ್ದಿರಬೇಕು, ನೀವು KEB ಕನೆಕ್ಷನ್ ತಗೊಂಡಿರಬಾರ್ದು. ಅಂತ ಹೊಸ ಬೋರ್ವೆಲ್ಗಳಿಗೆ ಮಾತ್ರ ಅವರು ಸಬ್ಸಿಡಿನಲ್ಲಿ ನಿಮಗೆ ಸೋಲಾರ್ ಪಂಪ್ ಸೆಟ್ ಕೊಡ್ತಾರೆ. ಅದು 50-60% ಸಹಾಯ ಅದರಲ್ಲಿದೆ. ಅದು ಪೇಪರ್ ಅಲ್ಲಿ ತುಂಬಾ ಬಂದಿತ್ತು ಅದು ಪೇಪರ್ ಅಲ್ಲೂ ಸಹಿತ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಂತ, ಪ್ರಧಾನಮಂತ್ರಿ PM KUSUM ಯೋಜನೆ ಅಂತ. ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕು, ಸಮೀಪದ ಬೆಸ್ಕಾಮ್ ಆಫೀಸ್ಗೆ ಹೋಗಿ ಅವರೆಲ್ಲ ಮಾಹಿತಿ ಕೊಡ್ತಾರೆ. ಆಯ್ತಲ್ಲ, ಓಕೆ, ಆಯ್ತು, ಆಯ್ತು. ತಿಮ್ಮಪ್ಪ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ತಮ್ಮ ಹೆಸರು ಉಮೇಶ್ ಅಂತ ಹೇಳಿ. ಉಮೇಶ್ ಅವ್ರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಕಡ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಪ್ರಶ್ನೆ ಕೇಳಿ ಉಮೇಶ್. ಈಗ ಎಲ್ಲಾ ರೈತರಿಗೂ ಕೊಡ್ತಾರ ಸರ್ ದುಡ್ಡದು? ಎಲ್ಲಾ ರೈತರಿಗೂ ಇದು ಸಿಗುತ್ತಾ ಸೌಲಭ್ಯ ಅಂತ ಕೇಳ್ತಾ ಇದ್ದಾರೆ. ಯಾವ ಸೌಲಭ್ಯ ಕೇಳ್ತಾ ಇದ್ದೀರಿ ನೀವು? ತಾವು ಟ್ರ್ಯಾಕ್ಟರ್ದು ಇದು ರೈತ ಶಕ್ತಿ ಯೋಜನೆ ಅಂತಕ್ಕಂಥದ್ದು ರೈತರ ಇಂಧನ ಭಾರವನ್ನ ತಗ್ಗಿಸಿಕೊಳ್ಳಲು ನೀಡುವ ಸಹಾಯಧನ ಮಾತ್ರ. ಅದಕ್ಕೆ ನೀವು ಫ್ರೂಟ್ಸ್ ಅಂತ ನಮ್ದೊಂದಿದೆ, ಫ್ರೂಟ್ಸ್ ಅಂತ ಆಪ್ ಇದೆ, ಅದರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನಿಮಗೆ ನೀವು ಅಲ್ಲಿ ಆ ಫ್ರೂಟ್ಸ್ ಅಲ್ಲಿ ನಿಮ್ಮ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಏನು ಅಲ್ಲಿ ನೋಂದಣಿ ಆಗಿರ್ತಿರಲ್ಲ, ಅದಕ್ಕೆ ಅನುಗುಣವಾಗಿ ನಿಮಗೆ ನೇರವಾಗಿ DBT ಮುಖಾಂತರ ಬರ್ತದೆ. ನೀವು ಯಾರನ್ನು ಸಂಪರ್ಕ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತಾ? ಎಲ್ಲೂ ಅಪ್ಲಿಕೇಶನ್ ಹಾಕೋದು ಬೇಡ. ನೀವು ಫ್ರೂಟ್ಸ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿದ್ರೆ ಮುಗೀತು. ಫ್ರೂಟ್ಸ್ ಅಲ್ಲಿ ಎಸ್ ಮುಗೀತು. ಉಮೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಚಂದ್ರು ಅಂತ ಸರ್, ಪೂಲಿಕೆರೆ ಕೊಪ್ಪಳ ಗ್ರಾಮ, ಮಂಡ್ಯ ತಾಲೂಕು. ಚಂದ್ರು, ಪ್ರಶ್ನೆ ಕೇಳಿ ಸರ್. ಈ ಕೃಷಿ ಯಂತ್ರ ಅರಲಿ ದಾನಿ ನಗು ಕೊಡ್ತಾರಲ್ಲ ಸರ್ ಸರ್ಬನೆ, ಆ ಯಂತ್ರ ಬರುದಿಲ್ವಲ್ಲ ಸರ್? ಯಾವ್ದು ಅಂತ ಹೇಳ್ತೀರಿ ನೀವು? ಅಲ್ಲ, ಸರಪಳಿ ಯಂತ್ರ ಅಲ್ವಲ್ಲಪ್ಪ, ಸರಪಣಿ ರೈತನ್ ಬೇಕೇ ಬೇಕಲ್ವ ಸರ್? ಅಲ್ಲ, ಬೇಕು, ಅದನ್ನ ಯಂತ್ರ ಅಂತ ಪರಿಗಣಿಸಿಲ್ಲ. ದುಡ್ಡಿರೋರು ತಗೋತಾರೆ ಸರ್, ದನ ಮಡ್ಗಿರೋರು. ಸರಿ ಸರಿ ಸರಿ, ಸದ್ಯದಲ್ಲಿ ಅದು ಇಲ್ಲ. ಶಂಕರಮೂರ್ತಿ ಮಾಡ್ಬೇಕು ಸರ್, ರೈತರಿಗೆ ಸಿಕ್ಕೋಂಗೆ. ಅಲ್ಲ, ಇದು ಏನು ಉತ್ತರ ಕೊಡೋದಕ್ಕೆ ಬಯಸ್ತಾರೆ ಶಂಕರಮೂರ್ತಿ ಅವರು? ಸರಪಣಿ, ಕಣ್ಣಿ, ದನ ಕಟ್ಟಲಿಕ್ಕೆ ಹಗ್ಗ, ಅವೆಲ್ಲ ಕೃಷಿ ಯಾಂತ್ರೀಕರಣ ಯೋಜನೆ ಅಡಿ ಬರುವುದಿಲ್ಲ. ಯಂತ್ರಗಳಲ್ಲ ಅದು. ಒಂದು ನೀವು ದನಗಳನ್ನ ನೊಗ ಕಟ್ಟಲಿಕ್ಕೆ ಉಪಯೋಗಿಸ್ಕೊಳ್ತಕ್ಕಂತ ಒಂದು ಸಣ್ಣದ ಒಂದು ಹಗ್ಗನೋ ಸರಪಣಿ ಇರ್ತದೆ, ಅದು ಅವಕಾಶ ಇರುವುದಿಲ್ಲ. ಆಯ್ತಲ್ಲ, ಎಸ್. ಮೊದಲೆಲ್ಲ ರೈತರೇ ಈ ಕತ್ತಾಳಿ ಇದೆಲ್ಲ ಹೆಣ್ದು ಅವರೇ ಮಾಡ್ಕೊಳ್ತಾ ಇದ್ರು. ಎಸ್, ಈಗೇನಾಗಿದೆ, ಅದು ಸರಪಣಿ, ಕಬ್ಬಿಣ ಸರಪಣಿ ಹಾಕೋಗ್ತಾರೆ, ಅದಿಲ್ಲ, ಅವಕಾಶ ಇಲ್ಲ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ನಾನು ಮಂಗಳೂರಿಂದ ಸರ್. ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾಡಿ ಅಂತ ನಮ್ಮ ಊರಿನ ಹೆಸರು ಸರ್. ಇಸ್ಮಾಯಿಲ್ ಅವರು, ಪ್ರಶ್ನೆ ಕೇಳಿ. ಅಂದ್ರೆ ಇದು ಮುಸ್ಲಿಂ ಬ್ಯಾರಿಗಳ ಅಂತಾರಲ್ಲ, ಅದು ಅದು ಸರ್. ನಮ್ಗೆ ಅಂದ್ರೆ ನೀವು ಹೇಳಿದ್ರಲ್ಲ ಡೀಸೆಲ್ ಪಂಪ್ ಸಹ ಸಿಗುತ್ತದೆ ಅಂತ ಹೇಳಿ, ಅದು ನನ್ನದು ಕಲ್ಲು ಕಟ್ಟಿದ ಬಾವಿ ಉಂಟು ಸರ್, ಅದರಲ್ಲಿ ಕೊನೆ ತನಕ ನೀರು ಸಹ ಇರ್ತದೆ. ಆದ್ರೆ ಅದು ಹಾಗೆ ಬತ್ತಿ ಹೋಗುತ್ತೆ ಸರ್, ನಾವು ಅದರ ನೀರು ತೆಗೆಯುದಿಲ್ಲ. ಈಗ ನನಗೆ ಅದು ಅವ್ರ ಅರ್ಧ ಎಕರೆ ಜಾಗ ಅಲ್ಲಿ ಎಲ್ಲ ಕೃಷಿ ಉಂಟು, ಅದಕ್ಕೆ ನೀರು ನಾನು ಬಿಡುವುದೇ ಇಲ್ಲ. ಅದಕ್ಕೆ ನನಗೆ ಅದೇ ಡೀಸೆಲ್ ಪಂಪ್ ನನಗೆ ಅದು ಸಹಾಯದ ಅಂದರೆ ಸಿಗುತ್ತದೆ ಅಂತ ಸರ್. ಈ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಸಿಗುತ್ತಾ? ಇಸ್ಮಾಯಿಲ್ ಅವರ ಸಿಗುತ್ತೆ. ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ನಿಮ್ಮ ಹೆಸರಿಗೆ ಅದು ಪಾಣಿ ಇದ್ರೆ, ನಿಮ್ಮ ಹೆಸರಲ್ಲಿ ಪಾಣಿ ಎಲ್ಲ ಉಂಟು. ನೀವು ಆ ಸಮೀಪದ ಹೋಬಳಿ ಕೃಷಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿ, ನನಗೆ ಒಂದು ಡೀಸೆಲ್ ಪಂಪ್ ಸೆಟ್ ಬೇಕು ಅಂತ. ಅದರಿಂದ ಅಲ್ಲಿ 2 HP ಇಂದ 10 HP ವರೆಗೂ ಡೀಸೆಲ್ ಪಂಪ್ ಸೆಟ್ ಕೊಡ್ತೇವೆ. ನೀವು ದಯಮಾಡಿ ಸಿಕ್ಕದು ಸಾಕು ಸರ್, ಬಾಗಿರಲು ಕಲ್ಲು ಕಟ್ಟಿದ ಆವಾಗಲೇ ಒಂದು 10 ತುಂಬಾ ಖರ್ಚು. ಇಲ್ಲ, ಅಪ್ಲಿಕೇಶನ್ ಹಾಕಿ ಸಿಗ್ತೇವೆ, ಡೀಸೆಲ್ ಪಂಪ್ ಸೆಟ್ ಕೊಡ್ತೇವೆ. ಕನಿಷ್ಠ 2 HP ಗುರುಪುರ ವಲಯನ ಸರ್ ನಮಗೆ. ಅದು ನೀವು ಹೋಬಳಿ, ನೀವು ಹೋಬಳಿ ಯಾವ್ದು ಬರ್ತದೆ? ಹೋಬಳಿ ಗುರುಪುರ ಇರ್ಬೇಕು ಸರ್. ಹೌದು, ಅಲ್ಲೇ ಹೋಗಿ ನೀವು ರೈತ ಸಂಪರ್ಕ ಕೇಂದ್ರ ಅಂತ ಇದೆ, ಆ ರೈತ ಸಂಪರ್ಕ ಕೇಂದ್ರ ಅಪ್ಲಿಕೇಶನ್ ಹಾಕಿ ಸಿಗ್ತದೆ. ಆಯ್ತಾ ಸರ್, ಅದಕ್ಕೆ ನಾವು ದುಡ್ಡು ಕಟ್ಟಲಿಕ್ಕೆ ಉಂಟು ಸರ್ ಮತ್ತೆ? ಹೌದು, 50% ಸಹಾಯಧನ, ಮತ್ತೆ ನಮ್ದು ಲಿಮಿಟ್ ಫಿಕ್ಸ್ ಮಾಡಿರ್ತೇವೆ ಗರಿಷ್ಠ ಸಹಾಯಧನ. ಈಗ ಹೇಳಿಬಿಡಿ ಸರ್, ಅದಕ್ಕೆ ಎಷ್ಟುಂಟು ಧಾರಣೆ ಎಷ್ಟುಂಟು ಅಂತ? ಇಲ್ಲ, ಹಾಗೇನಾಗಿದೆ ಅದು, ಅಲ್ಲಿ ಕನಿಷ್ಠ ಒಂದು 10-15 ಜನ ಇರ್ತಾರೆ, ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ, ಸಪ್ಲೈಯರ್ಸ್ಗಳು. ಅದರಲ್ಲಿ ಕನಿಷ್ಠ ದರ ಆದವರು ಸಹಾಯಧನ ನಿಗದಿಪಡಿಸಲಾಗಿರ್ತದೆ. ಅದರಿಂದ ನೀವು ಯಾವ್ದು ಕಂಪನಿ ತಗೋತಿರೋ, ಯಾವ ಮಾಡೆಲ್ ತಗೋತಿರೋ, ಅದ್ರ ಮೇಲೆ ಎಲ್ಲ ಲಿಸ್ಟ್ ಇರ್ತದೆ. ಒಂದು 10-15 ದಿನ ಬಿಟ್ಟು ಹೋಗಿ ನಿಮಗೆ ಎಲ್ಲ ಲಿಸ್ಟ್ ಸಿಗುತ್ತೆ ಅವ್ರ ಹತ್ರ. ನೀವು ಯಾವ್ದು ಇಷ್ಟವಿದೆ ಅದು ತಗೋಬಹುದು ನೀವು. ಆಯ್ತಾ? ಎಸ್ ಎಸ್ ಎಸ್. ಇಸ್ಮಾಯಿಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ ಕರೆ ಮಾಡೋದಕ್ಕಾಗಿ. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್, ನಾ ತಮ್ಮಣ್ಣ ಮೈಸೂರಿಂದ. ತಮ್ಮಣ್ಣವ್ರೆ, ಪ್ರಶ್ನೆ ಕೇಳಿ ಸರ್. ಏನಂದ್ರೆ ಈ ರೈತರಿಗೆ ಈ ಮಿಷನ್ಗಳು ಸಣ್ಣ ಸಣ್ಣದ ಪದಾರ್ಥಗಳು ಬೇಕಾಗ್ತಾರೆ, ಯಂತ್ರಕ್ರಮೆಯ ಕಸದ ಕಸ ಕಳೆ ತೆಗಿಯಕ್ಕೆ ಅಥವಾ ಇದು ಹುಲ್ಲು ಒಣ ಹುಲ್ಲು ಅದು ಕಟ್ ಮಾಡಕ್ಕೆ ಅಂತಕ್ಕೆಲ್ಲ ಫ್ರೀ ಉಚಿತವಾಗಿ ಸಿಗ್ತಾವೋ ಅಥವಾ ಧನಸಹಾಯದ ರೂಪದಲ್ಲಿ ಸಿಗ್ತಾವೋ, ಅದು ಎಲ್ಲಿ ಹೋಗ್ಬೇಕು ಅವ್ರ ರೈತರು? ಎಷ್ಟೋ ಜನಕ್ಕೆ ಅದು ಗೊತ್ತೇ ಇರಲ್ಲ ಅಂತ. ಈಗ ಕಳೆ ತೆಗೆಯುವ ಯಂತ್ರಗಳ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ಈಗ ತಾವು ಕೇಳದಂಗೆ ಚಿಕ್ಕ ಚಿಕ್ಕ ಉಪಕರಣಗಳು, ಕಳೆ ತೆಗೆಯೋದಿರ್ಬೋದು ಅಥವಾ ಒಣ ಹುಲ್ಲು ಕಟ್ ಮಾಡೋದಿರ್ಬೋದು. ಈಗ ಚಾಫ್ ಕಟರ್ ಅಂತ ಹೇಳಿ ಒಂದು, ಅಂದ್ರೆ ಹುಲ್ಲು ಕಟ್ ಮಾಡುವಂತ ಒಂದು ಮಷಿನ್ ಸಹಿತ ನಾವು ಇಲಾಖೆಯ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಕಳೆ ತೆಗೆಯುವುದು ಕೆಲವೊಂದು ಉಪಕರಣಗಳನ್ನು ಸಹಿತ ನಾವು ಇಲಾಖೆಯಿಂದ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ತಾವು ರೈತ ಸಂಪರ್ಕ ಕೇಂದ್ರದ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಅಲ್ಲಿ ಈ ಉಪಕರಣಗಳ ಲಿಸ್ಟೇ ಇರ್ತದೆ, ಮತ್ತು ಅದು ಸರಬರಾಜುದಾರರಲ್ಲಿ ಪಟ್ಟಿ ಸಹಿತ ಇರ್ತದೆ. ಅದಕ್ಕೆ ಬೇರೆ ಬೇರೆ ದರಗಳಿರ್ತವೆ, ಸಹಾಯಧನದಲ್ಲೇ ಕೊಡ್ತೀವಿ, ತಾವು ಫುಲ್ ರೇಟ್ ಏನು ಕೊಡಬೇಕಾಗಿಲ್ಲ. ಸೊ ಈ ಎಲ್ಲ ಇದು ಬಿಟ್ಟು ಬೇರೆ ಬೇರೆ ಉಪಕರಣಗಳನ್ನು ಸಿಗ್ತಾವೆ ತಮಗೆ. ತಾವು ಒಂದು ಸರಿ ತಾವು ಸಮೀಪ ರೈತ ಸಂಪರ್ಕ ಕೇಂದ್ರ ಹೋದ್ರೆ ತಮಗೆಲ್ಲ ಮಾಹಿತಿ ಸಿಗುತ್ತೆ. ಈಗ ಶಂಕರಮೂರ್ತಿ ಅವರೇ, ಈ ತೆಂಗಿನ ಮರಗಳನ್ನು ಹತ್ತುವಂತ ಉಪಕರಣಗಳಿದಾವಲ್ಲ, ಅದಕ್ಕೂ ಏನಾದ್ರೂ ಸಹಾಯಧನ? ಹೌದು, ತೆಂಗಿನ ಮರ ಉಪಕರಣಗಳಿಗೆ ಸಹ ನಮ್ಮಲ್ಲಿ ನಾವು ಕೊಡ್ತಾ ಇಲ್ಲ, ಅದು ಬಹುಶಃ ತೋಟಗಾರಿಕೆ ಇಲಾಖೆಲಾದ್ರೂ ಅವಕಾಶ ಇರ್ಬೋದು ಅಂತ ಮಾಡಿದ್ದೇನೆ. ತೆಂಗಿನ ಮರ ಹತ್ತೋದು, ತೆಂಗಿನಕಾಯಿ ಸುಲಿಯೋದು ಇದೆ ಅವ್ರ ಹತ್ರ, ಎರಡು ಮಿಷಿನ್ ಬಹುಶಃ ತೋಟಗಾರಿಕೆಯಲ್ಲಿ ಇರ್ಬೋದು. ಅದಕ್ಕೆ ತೆಂಗಿನಕಾಯಿ ಸುಲಿಯೋದು ಕೇಳಿದ್ದೇನೆ ಇದೆ ಅಂತ. ತೆಂಗಿನ ಮರ ಹತ್ತು ಉಪಕರಣಗಳು ಇದ್ದು ಇರ್ಬೋದು ಅವ್ರ ಹತ್ರ. ಮತ್ತೆ ಜೇನನ್ನ ತೆಗೆಯುವಂತ ಯಂತ್ರ ಯಾರೊಬ್ಬ ರೈತರು ಈ ಕಾರ್ಯಕ್ರಮಕ್ಕೆ ಮುಂಚೆನೆ ಕರೆ ಮಾಡಿ ಪ್ರಶ್ನೆ ಕೇಳ್ತೀನಿ. ತೋಟಗಾರಿಕೆ ಇಲಾಖೆಗೆ ಬರುತ್ತೆ, ಅದ್ರ ವ್ಯಾಪ್ತಿಗೆ ಬರುತ್ತೆ, ಅಲ್ಲೇ ವಿಚಾರಿಸೋದು ಒಳ್ಳೇದು ಅಂತ. ಒಳ್ಳೆ ತೋಟಗಾರಿಕೆ ಇಲಾಖೆ. ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಪ್ರಾಣೇಶ್ ಮೇಟಿ ಅಂತ ಸರ್, ಕೊಪ್ಪಳ ಜಿಲ್ಲೆ ಲೇಬಗಿರಿ ಗ್ರಾಮದಿಂದ. ಹಾ ಪ್ರಾಣೇಶ್, ಪ್ರಶ್ನೆ ಕೇಳಿ. ಸರ್, ಇದು ರೈತ ಶಕ್ತಿ ಯೋಜನೆ ಇದೆಯಲ್ಲ ಸರ್, ಅದರಲ್ಲಿ ಬರೀ ಸಹಾಯಧನ ಅಂತನಾ, ಆಮೇಲೆ ಏನಾದ್ರೂ ರೈತರು ಬೆಳೆದಂತ ಬೆಳೆಗಳಿಗೆ ಗುಪ್ತಗಾರಿಕೆಯಿಂದ ಏನಾದ್ರೂ ಮಾಡೋದಕ್ಕೆ ಏನಾದ್ರು ಇದೆಯಾ? ಪ್ರಾಣೇಶ್ ಅವರೇ, ತಾವು ಕೊಪ್ಪಳದಿಂದ ಮಾತಾಡ್ತಾ ಇದ್ರಿ. ಕೊಪ್ಪಳದಲ್ಲಿ ನಾನು ಸಹಿತ ಹೋದ ವರ್ಷ ಅಲ್ಲೇ ಕೆಲಸ ಮಾಡಿದ್ದೀನಿ. ಈಗ ತಾವು ರೈತ ಶಕ್ತಿ ಯೋಜನೆ ಅಡಿಯಲ್ಲಿ ಕೇಳ್ತಾ ಇದ್ದೀರಿ ಅಂದ್ರೆ, ಈ ಸಹಾಯಧನ ನಾವು ಪ್ರತಿ ಎಕರೆ ವಾರು ಅಂದ್ರೆ ಈ ಹೆಕ್ಟರ್ ನಾವು ಏನು ವಿಸ್ತೀರ್ಣ ಅನುಗುಣ ಹಿಡುವಳಿ ಅನುಗುಣವಾಗಿ ನಾವು ಕೊಡ್ತೀವಿ. ಕನಿಷ್ಠ 250 ರೂಪಾಯಿನಿಂದ ಗರಿಷ್ಠ 1250 ರೂಪಾಯಿ ತನಕ ಕೊಡ್ತೀವಿ. ನೇರವಾಗಿ ತಮ್ಮ ಅಕೌಂಟ್ಗೆ DBT ಮುಖಾಂತರ ನೇರ ಪಾವತಿ ಆಗುತ್ತೆ ವರ್ಷಕ್ಕೆ ಒಂದ್ಸಾರಿ. ಪ್ರಾಣೇಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ. ಹಾ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕ್ ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಮಾತಾಡಿದ್ರಿ. ಶಿವಲಿಂಗಯ್ಯನವ್ರೆ, ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಅಂದ್ರೆ ಸರ್, ನಮಸ್ಕಾರ ರೀ. ನಮಸ್ಕಾರ, ಶಿವಕುಮಾರ್ ಅವರಿದ್ದಾರೆ ಕೇಳಿ, ಶಂಕರಮೂರ್ತಿ. ಸರ್, ಶಿವಕುಮಾರ್ ಸರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಇದು ಯಾವ ರೈತರು ಏನ ಸಣ್ಣ ರೈತರಿಗೆ ಅಷ್ಟನ್ನ ಯೂಸ್ ಆಕತ್ತಿರೋ, ಏನ ದೊಡ್ಡ ರೈತರಿಗೂ ಆಯ್ತು ಹಿಂಗೆ ಇದ್ರ ಸಂಬಂಧ ಯಾವ್ದು? ಅದು ರೈತ ಶಕ್ತಿ ಡೀಸೆಲ್ ಅನುದಾನ ತಾನೇ ತಾವು ಹೇಳೋದು? ಹೌದು ಹೌದು ಸರ್. ಇದು ಕನಿಷ್ಠ ಈಗ ಸಪೋಸ್ ಒಬ್ಬರದು 10 ಗುಂಟೆ ಇದೆ ಅಂತ ತಿಳ್ಕೊಳ್ಳಿ, ಒಂದ್ ಎಕರೆಕ್ಕಿಂತ ಕಡಿಮೆ ಆಯ್ತು. ಅವ್ರಿಗೆ 250 250 ರೂಪಾಯಿ ಮಿನಿಮಮ್ ಅಂದ್ರೆ, ಈಗ ಒಂದು ಗುಂಟೆನಿಂದ ಒಂದ್ ಎಕರೆ ತನಕ ಏನಿದೆ ತಮಗೆ 250 ರೂಪಾಯಿ ಸಿಗುತ್ತೆ. ಮ್ಯಾಕ್ಸಿಮಮ್ 4 ಎಕರೆ ಮತ್ತು ಅದಕ್ಕಿಂತ ಹೆಚ್ಚಿಗಿತ್ತು ಅಂದ್ರೆ, 4 ಎಕರೆ ಇತ್ತಂದ್ರೆ 1,000 ರೂಪಾಯಿ, 4 ಎಕರೆನಿಂದ ಸ್ವಲ್ಪ ಮೇಲೆ ಹೆಚ್ಚಿಗಿತ್ತಂದ್ರೆ 1,250 ರೂಪಾಯಿ ಬರುತ್ತೆ. ಸೊ ಇದು ಎಲ್ಲಾ ರೈತರಿಗೆ. ಒಂದು ವೇಳೆ ರೈತರದು 15 ಎಕರೆ ಜಮೀನ್ ಇದೆ ಅಂದ್ರೆ ಅವ್ರಿಗು 1,250 ರೂಪಾಯಿನೇ. ಶಿವಲಿಂಗ ಅವರೇ ಧನ್ಯವಾದಗಳು ತಮ್ಮ ಪ್ರಶ್ನೆಗೆ. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ. ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಚಂದ್ರಕಾಂತ್ ಅಂತ. ಚಂದ್ರಕಾಂತ್ ಅವ್ರು ಎಲ್ಲಿಂದ ಮಾತಾಡ್ತಾ ಇದಾರೆ? ಗುಲ್ಬರ್ಗಾ ಜಿಲ್ಲೆ ಚಿಂಚೋಳ ತಾಲೂಕು ಅಂತ. ಪ್ರಶ್ನೆ ಕೇಳಿ ಚಂದ್ರಕಾಂತ್ ಅವರೇ. ಸರ್, ರೈತ ಶಕ್ತಿ ಯೋಜನೆ ಇಂತ ಹೊಸ ಜಾರಿಗೆ ಮಾಡಿರಲ್ಲ, ಅದರಲ್ಲಿ ರೈತರಿಗೆ ಫ್ರೂಟ್ ID ಅಂತ ಮಾಡಿದ್ದಾರೆ. ಫ್ರೂಟ್ ID ಇದ್ರೆ ನೇರವಾಗಿ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿದ್ರು. ಈಗ ನಾನು ರೇಡಿಯೋ ಕೇಳ್ತಾ ಇದ್ದೆ. ಫ್ರೂಟ್ ID PM ಕಿಶನ್ ಅಲ್ಲಿ ಈಗ ರೈತ ಸಂಪರ್ಕದಲ್ಲಿ ಮಾಡ್ಕೊಂಡಿರ್ತೀವಲ್ಲ, ಅದೇ ಫ್ರೂಟ್ ID ನಾ FID ನಂಬರ್ ಅಂತ ಇರುತ್ತೆ ಸರ್? ಓಕೆ, FID ನಂಬರ್ ಅಲ್ಲಿ ನಮ್ದು ಹೊಲದ ರಿಜಿಸ್ಟ್ರೇಷನ್ ಎಷ್ಟಾಗಿದೆ ಅಂತ ತಿಳ್ಕೊಬೋದು ಹೇಗೆ? ನೀವು ಅಲ್ಲೋಗಿ ನಿಮ್ಮ ರೈತ ಸಂಪರ್ಕದಲ್ಲಿ ಚೆಕ್ ಮಾಡಿಸಿ. ಸರಿಗೆ, ಕೆಲವೊಂದ್ ಏನಿರುತ್ತೆ, ಒಬ್ಬ ರೈತನ ಹೆಸರಲ್ಲಿ 8 ಎಕರೆ ಇರುತ್ತೆ, ಇಲ್ಲದ್ರೆ 10 ಎಕರೆ ಇರುತ್ತೆ, 2-3 ಪಾಣಿ ಆಗಿರುತ್ತೆ. ಆದ್ರೆ ಯಾವತ್ ಕೊಟ್ರು ಯಾವತ್ ಕೊಟ್ಟಿಲ್ಲ ಅಂತ ಫ್ರೂಟ್ ID ಮುಖಾಂತರ ತಿಳ್ಕೊಬೋದಾ ಅಂತ ಕೇಳ್ತಾ ಇದ್ದೀನಿ. ನಾವು ಇದಕ್ಕೆ ಇದು ವಿಸ್ತೀರ್ಣ ಆಧಾರಿತ ಫಲಾನುಭವಿ ಆಧಾರಿತ ಯೋಜನೆ ಆಗಿರೋದ್ರಿಂದ ಒಂದು ಎಲ್ಲರಿಗೊಂದು ಲೆಟರ್ ಹಾಕಿದ್ವಿ 28/2022 ತಮ್ಮಲ್ಲಿರುವ ಎಲ್ಲ ಸರ್ವೆ ನಂಬರ್ಗಳಿಂದ ದಯಮಾಡಿ ಎಲ್ಲರೂ ಅದಕ್ಕೆ ಸೇರ್ಪಡೆಗೊಳಿಸಿ ನಿಮ್ಮ ಫ್ರೂಟ್ಸ್ ಅಲ್ಲಿ ಅಂತ. ಆ ದಿನದೊಳಗೆ ಯಾರ್ಯಾರು ಸೇರ್ತಿರ್ತಾರೋ ಅವರೆಲ್ಲರೂ ಸಹಿತ ಅವರ ವಿಸ್ತೀರ್ಣದ ಆಧಾರದ ಮೇಲೆ ಸಹಾಯಧನ ಅವರ ಅಕೌಂಟ್ಗೆ ನೇರವಾಗಿ ಬರ್ತದೆ. ಅಲ್ಲಿ ಮುಗಿತಾಗ್ಲೇ 28/2022 ಆಗಸ್ಟ್ 20 ಮುಗಿದೋಗಿದೆ. ಅಷ್ಟೊಳಗೆ ಈಗಾಗಲೇ ಯಾರ್ಯಾರು ಫ್ರೂಟ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಫ್ರೂಟ್ಸ್ ಅಲ್ಲಿ ಅದರ ವಿಸ್ತೀರ್ಣವನ್ನು ನೋಂದಣಿ ಮಾಡಿರ್ತಾರೋ ಆ ನೋಂದಣಿ ಮಾಡಿದ ವಿಸ್ತೀರ್ಣಕ್ಕನುಗುಣವಾಗಿ ನಾವು ಸಹಾಯಧನವನ್ನು ಕೊಡ್ತೇವೆ. ಆಯ್ತಾ? ಓಕೆ, ಆಯ್ತು. ಚಂದ್ರಕಾಂತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ನಾ ಬಿಜಾಪುರ ಜಿಲ್ಲೆ ತಿಡುಗುಂದಿಯಿಂದ ಬಂದೇ ನವಾಜ್ ಅಂತೀರಿ ಸರ್? ಬಂದೇ ನವಾಜ್ ಅವರೇ, ಪ್ರಶ್ನೆ ಕೇಳಿ ಸರ್. ಯಂತ್ರೋಪಕರಣ ನಮ್ಮ ಎತ್ತುಗಳ ಮ್ಯಾಗ ಮಾಡುವ ಉಪಕರಣ ಸಿಗ್ತಾವೇನ್ರಿ ಸರ್ ರೈತರ ಸಂಪರ್ಕದಾಗ? ಎತ್ತುಗಳು ಬಳಸಿ ಬಳಸುವಂತ ಉಪಕರಣಗಳು ಇದಾವ ಅಂತ? ಹೌದ್ರಿ ಸರ್, ಅವ ಉಪಕರಣ ರೀ ಎಲ್ಲ ಬಿತ್ತು ರೀ ಮತ್ತೆ ಹರಗು ಅಂತ ಹೇಳ್ರಿ, ಅವಾದೇ ಪ್ರತಿಯೊಂದು ಉಪಕರಣ ಎತ್ತಿನ ಮೇಗ ಸಿಗ್ತಾವೆ ಅಂತಾರೆ ನಮ್ಮ. ಅದು ಕೃಷಿ ಯಂತ್ರೀಕರಣ ಯೋಜನೆ ಅಡಿಯಲ್ಲಿ ಸಿಗೋದಿಲ್ಲ ಅದನ್ನ. ಇನ್ನು ನಮ್ಮ ಕೃಷಿ ಇಲಾಖೆಯಲ್ಲಿ ಬೇರೆ ಬೇರೆ ಯೋಜನೆಗಳಿದೆ. ಆ ಯೋಜನೆ ಅಡಿಯಲ್ಲಿ ನೀವು ಸಮೀಪದ ರೈತ ಸಂಪರ್ಕ ಸಂಪರ್ಕಿಸಿ ಆ ಯಂತ್ರ ಪಡಿಬಹುದು. ಈಗ ಇಲ್ಲ ಯಂತ್ರೋಪಕರಣ ಯೋಜನೆ ಸಿಗೋದ್ರೆ ನಿಮಗೆ ಯೋಜನೆ ಬೇಡ. ನಿಮಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಬಿಜಾಪುರದಲ್ಲಿ ಎತ್ತಿನ ಒಡೆ ಗಳೆ ಸಿಗ್ತದೆ, ಎತ್ತಿನಲ್ಲೊಳ ಕೂಡ ಎಡೆಕುಂಟೆ ಸಿಗ್ತದೆ, ಎತ್ತಿನಲ್ಲೊಡೆ ಕೂರ್ಗಿ ಸಿಗ್ತದೆ, ನೇಗ್ಲು ಎಲ್ಲವೂ ಸಿಗ್ತದೆ. ಆಯ್ತಾ, ಕೇಳಿ ಕೇಳಿ ಎಲ್ಲ ಕೇಳಿ. ಬಂದೇ ನವಾಜ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮುಖ್ಯವಾಗಿ ಶಂಕರಮೂರ್ತಿ ಅವರೇ, ಯಾವ್ಯಾವ ಉಪಕರಣಗಳು ಈ ಕೃಷಿ ಯಂತ್ರೀಕರಣ ಯೋಜನೆಯಲ್ಲಿ ಲಭ್ಯವಿದೆ ನಮ್ಮ ರೈತರಿಗೆ? ನೋಡಿ, ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ನೆಲ ಉಳುಮೆ ಮಾಡೋದ್ರಿಂದ ಹಿಡಿದು ನೆಲ ಉಳುಮೆ ಮಾಡಬೇಕೇನ್ ಬೇಕಾಗುತ್ತೆ ನಮಗೆ? ಟ್ರ್ಯಾಕ್ಟರ್ ಬೇಕಾಗುತ್ತೆ, ಟ್ರ್ಯಾಕ್ಟರ್ ಬೇಕಾಗುತ್ತೆ, ಪವರ್ ಟಿಲ್ಲರ್. ಅಲ್ಲಿಂದ ಹಿಡಿದು ಈಗ ಕೃಷಿ ಯಾಂತ್ರಿಕ ಟ್ರ್ಯಾಕ್ಟರ್ ಜೋಡಣೆ ಮಾಡ್ತಕ್ಕಂಥ ಎಲ್ಲ ಯಂತ್ರೋಪಕರಣಗಳು ಸಿಗ್ತದೆ. ನೀವೊಂದ್ಸರಿ ನೆಲ ಉಳುಮೆ ಮಾಡ್ಲಿಕ್ಕೆ ಏನ್ ಬೇಕಲ್ಲ, ನೇಗಿಲಾಗಿರ್ಬೋದು, ರೋಟೋವೇಟರ್ ಆಗಿರ್ಬೋದು, ಕಲ್ಟಿವೇಟರ್ ಆಗಿರ್ಬೋದು, ಡಿಸ್ಕ್ ಆಗಿರ್ಬೋದು, ಡಿಸ್ಕ್ ಫ್ಲೋ ಆಗಿರ್ಬೋದು, ಡಕ್ ಫುಟ್ ಕಲ್ಟಿವೇಟರ್ ಅಂತೀವಿ, ಬಲರಾಮ್ ನೇಗಿಲ್ ಅಂತಾರ. ಸೊ ಎಲ್ಲ ನೆಲ ಉಳುವಂತ ಉಪಕರಣಗಳು ಸಿಗ್ತದೆ. ನೆಲ ಉಳುಮೆ ಮಾಡ್ತೀರ, ಆಮೇಲೆ ಬಿತ್ತನೆ ಮತ್ತು ನಾಟಿ. ಸೊ ಬಿತ್ತನೆ ಮತ್ತೆ ನಾಟಿ ಯಂತ್ರೋಪಕರಣಗಳು ಸಹಿತ ಸಿಗ್ತದೆ. ಇಲ್ಲೊಂದು ಇನ್ನೊಂದು ಮಧ್ಯದಲ್ಲಿ ಕರೆ ಇದೆ, ಕರೆ ಸ್ವೀಕರಿಸಿ ಮತ್ತೆ ಮಾತಾಡುವ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸರ್, ನಾವ್ ಇಲ್ಲಿ ಕುಕ್ಮೂರು ತಾಲೂಕು ನಿಂಗಾಪುರದಿಂದ ದೇವಪ್ಪ ಹರಿಜನ್ ಅಂತೇಳಿ. ದೇವಪ್ಪ ಅವರೇ, ಪ್ರಶ್ನೆ ಕೇಳಿ, ಇನ್ನೊಂದು ಎರಡು ನಿಮಿಷ ಇದೆ ಮಾತ್ರ ನಮ್ಮ ಅವಧಿ. ಪ್ರಶ್ನೆ ಕೇಳಿ ದೇವಪ್ಪ ಅವರೇ, ಬೇಗ. ಸರ್, ನಮ್ಗೆ ಒಟ್ಟ ಏನು ಜಮೀನ ಇಲ್ಲ ಸರ್, ಒಟ್ಟ ನಮ್ಗೆ ಈಗ ಮತ್ತೆ ಈಗ ರೈತರಿಗೆ ಅಂತ ಜಮೀನ್ ಇದ್ದವ್ರಿಗೆ ಅಷ್ಟೇ, ಮತ್ತೆ ಈಗ ಅದು ಅವ್ರವ್ರ ಅಕೌಂಟ್ಗೆ ಜಮಾ ಆದ್ರೆ ಮತ್ತೆ ಇವರು ನಮ್ಗೆ ಸರ್ ಮತ್ತೆ ಇದಕ್ಕೆ ಹಂಗೆ? ಈಗ ಇದು ಜಮೀನ್ ಇರಂತ ರೈತರಿಗೆ ಅಷ್ಟೇ ಈ ಯೋಜನೆ ಇದೆ. ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತ ಇದೆ, ಅದರಲ್ಲಿ ಭೂ ಒಡೆತನ ಯೋಜನೆ ಅಂತ ಇದೆ. ಅದರಲ್ಲಿ ನಿಮಗೆ ಜಮೀನನ್ನ ನಿಗಮದವರೇ ಖರೀದಿಸಿ ಕೊಡುವಂತ ಯೋಜನೆ ಇದೆ. ನೀವು ಅಲ್ಲಿ ಸಂಪರ್ಕಿಸಿ ಜಮೀನನ್ನ ನೀವು ಕೂಡ ಪಡ್ಕೋಬಹುದು ಅಂತ ಅವರಿಗೆ ಮಾಹಿತಿ ಕೊಡೋಣ. ಈಗ ಬಿತ್ತನೆಗೆ ಬರ್ತೀವಿ, ಬಿತ್ತನೆ ಬರ್ತೀವಿ. ಅಲ್ಲಿ ಬಿತ್ತನೆ ಮತ್ತು ನೆಲವನ್ನ ಉಳುಮೆ ಮಾಡಾಯ್ತು, ಆಮೇಲೆ ಬಿತ್ತನೆ ಮತ್ತು ನಾಟಿ. ಬಿತ್ತನೆ ಮತ್ತು ನಾಟಿ ಮಾಡ್ತಕ್ಕಂಥ ಕೂರಿಗೆ ಆಗಿರ್ಬೋದು, ಅಡ್ವಾನ್ಸ್ ಕೂರಿಗಳು ಬಂದಿದೆ ಅವ್ರು ಕೊಡ್ತೀವಿ. ಎಲ್ಲ ನಾಟಿ ಮಾಡೋ ಯಂತ್ರಗಳನ್ನು ಕೊಡ್ತೇವೆ, ಮಿಷಿನ್ ನಾಟಿ ಯಂತ್ರಗಳನ್ನು. ಆಮೇಲೆ ಆದ್ಮೇಲೆ ಏನಾಗುತ್ತೆ, ನಾಟಿ ಮಾಡಿ ಆದ್ಮೇಲೆ ಬಿತ್ತನೆ ಮಾಡಿದ್ಮೇಲೆ ಗಿಡ ಬೆಳಿತೈತೆ. ಗಿಡ ಬೆಳೆದಾಗ ಅದಕ್ಕೆ ಎಡೆಕುಂಟೆ ಹೊಡಿಬೇಕು, ಅಂತರ ಬೇಸಾಯ ಮಾಡಬೇಕು, ಕಳೆ ತೆಗಿಬೇಕು. ಅಂತರ ಬೇಸಾಯ ಉಪಕರಣಗಳು ಸಹಿತ ಎಲ್ಲ ಕೊಡ್ತೇವೆ ಚಿಕ್ಕದ. ಅದಾದ್ಮೇಲೆ ಅದಕ್ಕೆ ಗಿಡ ಬೆಳೆದಾಗ ಅದಕ್ಕೆ ರೋಗ ಮತ್ತು ಕೀಟಬಾಧೆ ಬರ್ತದೆ. ಕೀಟ ರೋಗ ಬಂದಕ್ಕೆ ಸಿಂಪರಣೆ ಯಂತ್ರಗಳನ್ನು ಕೊಡ್ತೇವೆ. ಅದಾದ್ಮೇಲೆ ಅದು ಕೊಯ್ಲು ಬರ್ತದೆ, ಕೊಯ್ಲಿಗೆ ಬೇಕಾಗಿರ್ತಕ್ಕಂತ ಎಲ್ಲ ಉಪಕರಣಗಳನ್ನು ಮತ್ತೆ ಒಕ್ಕಣೆ ಮಾಡುವ ಯಂತ್ರಗಳನ್ನು ಕೊಡ್ತೇವೆ. ಅದಾದ್ಮೇಲೆ ಅದು ಕೊಯ್ಲು ಒಕ್ಕಣೆ ಮಾಡಿದ್ಮೇಲೆ ಅದರಲ್ಲಿ ತ್ಯಾಜ್ಯ ವಸ್ತುಗಳು ಬರ್ತದೆ, ಆ ತ್ಯಾಜ್ಯ ವಸ್ತು ಸಂಸ್ಕರಣ ಉಪಕರಣಗಳು ಸಹಿತ ಇರ್ತದೆ, ಅವನ್ನು ಸಹಿತ ಕೊಡ್ತೇವೆ. ಅದಾದ್ಮೇಲೆ ಕೃಷಿ ಸಂಸ್ಕರಣೆ, ಈಗ ಜೋಳ ಬಂತು, ರಾಗಿ ಬಂತು, ಅದನ್ನ ಏನ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು, ಮಾಡೋದು ಮೌಲ್ಯವರ್ಧನೆ ಮಾಡ್ತಕ್ಕಂಥ. ಈಗ ಜೋಳ ಬಂತು, ಅದಕ್ಕೆ ಹಿಟ್ಟು ಮಾಡ್ಬೇಕು, ಬೇಳೆ ಬಂತು, ತೊಗರಿ ಬಂತು, ಅದಕ್ಕೆ ಬೇಳೆ ಮಾಡ್ತಕ್ಕಂಥದ್ದು. ಎಣ್ಣೆ ಕಾಳು ಬಂತು ಅಂದ್ರೆ ಅದಕ್ಕೆ ಎಣ್ಣೆ ಮಾಡುವ ಯಂತ್ರವನ್ನು ಸಹಿತ ಎಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಎಲ್ಲಾ ಯಂತ್ರಗಳು ಸಿಗ್ತದೆ. ಇದರೊಟ್ಟಿಗೆ ಡೀಸೆಲ್ ಪಂಪ್ ಸೆಟ್, ಮತ್ತೆ ಸ್ಪ್ರಿಂಕ್ಲರ್, ಮತ್ತೆ ಡ್ರಿಪ್, ಯಾಕೆ ಎಲ್ಲಾ ಸಮಯದಲ್ಲಿ ಬೇಕಾಗುತ್ತೆ ಇದು. ಎಲ್ಲ ಯಾವಾಗ ಮಳೆ ಹೋಗುತ್ತೋ ಮಳೆ ಹೋದಾಗ ಕೊಡ್ತಕ್ಕಂಥ ಅದನ್ನು ಕೂಡ ಸಹಿತ ಕೃಷಿ ಇಲಾಖೆಯಲ್ಲಿ ಸಹಾಯದಡಿ ಸಿಗ್ತದೆ. ಈಗ ಒಂದೇ ಒಂದು ನಿಮಿಷ ನಮಗೆ ಸಮಯ ಇದೆ. ಈ ಎಲ್ಲ ಸೌಲಭ್ಯಗಳು ಪಡ್ಕೋಬೇಕು ಅಂದ್ರೆ ರೈತರು ಏನ್ ಮಾಡ್ಬೇಕು ಅಂತೀರಿ? ರೈತರು ಏನ್ ಮಾಡೋದು ಬೇಡ, ಫಸ್ಟ್ ಆಗಿ ಅವರು ಫ್ರೂಟ್ಸ್ ತಗೋಬೇಕು. ಫ್ರೂಟ್ಸ್ ಅಲ್ಲಿ ಅವರು ನೋಂದಣಿ ಮಾಡಿಸ್ಕೋಬೇಕು. ಫ್ರೂಟ್ಸ್ ನೋಂದಣಿ ಮಾಡಿಸ್ಕೊಂಡ್ರೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಪಶುಸಂಗೋಪನೆ ಇಲಾಖೆ ಮತ್ತು KMF ಅಂತೀವಲ್ಲ ಡೈರಿ, ಅದರಲ್ಲೂ ಸಹಿತ ಎಲ್ಲ ಸೌಲಭ್ಯ ತೆಗಿಲಿಕ್ಕೆ ಫ್ರೂಟ್ಸ್ ಅಲ್ಲಿ ಮಾಡ್ಕೊ. ಫ್ರೂಟ್ಸ್ ಅಲ್ಲಿ ಮಾಡ್ಕೊಂಡ್ಬಿಟ್ಟು ನಮ್ಮಲ್ಲಿ ಕೇಕ್ ಕಿಸನ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ಅದು ಕೇಕ್ ಕಿಸನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ರೆ ಅಲ್ಲಿ ಕೇಕ್ ಕಿಸ್ ಅಪ್ಲಿಕೇಶನ್ ಕೇಳುತ್ತೆ ನಿಮಗೆ. ನಿಮಗೆ ಅಲ್ಲಿ ಕೇಕ್ ಕಿಸನ್ ಅಲ್ಲಿ ನಿಮಗೆ ಯಾವ ಉಪಕರಣ ಬೇಕು ಎಲ್ಲ ಕೇಳ್ತದೆ. ನೀವು ಅಪ್ಲಿಕೇಶನ್ ಹಾಕಿ ಸಾಕು, ಅದನ್ನು ಕೊಡುವ ವ್ಯವಸ್ಥೆ ಅನಿಸ್ತಾ ಕೃಷಿ ಇಲಾಖೆಯಲ್ಲಿ ಮಾಡಲಾಗ್ತದೆ. ಏನಕ್ಕೂ ಸಹಿತ ನೀವು ಸಮೀಪದ ಕೃಷಿ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಕೃಷಿ ನಿರ್ದೇಶಕ ಕಚೇರಿಯನ್ನು ಭೇಟಿ ಮಾಡಿದ್ರೆ ನಿಮಗೆಲ್ಲವನ್ನೂ ಸಿಗ್ತದೆ ಅಲ್ಲಿ. ತುಂಬ ಸಂತೋಷ ಶಿವಕುಮಾರ್ ಅವರೇ ಮತ್ತು ಶಂಕರಮೂರ್ತಿ ಅವರೇ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಯಾಂತ್ರೀಕರಣ ಮತ್ತು ಈ ರೈತ ಶಕ್ತಿ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಮ್ಮ ರೈತರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಭಾಗವಹಿಸಿದ ಎಲ್ಲ ರೈತರಿಗೂ ಸಹಿತ ಕೃಷಿ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಮಾಹಿತಿಯನ್ನು ತಗೊಂಡು ನೀವು ಸಮೀಪದ ರೈತ ಸಂಪರ್ಕದಿಂದ ಮತ್ತು ಸಹಕೃಷಿ ನಿರ್ದೇಶಕ ಕಚೇರಿ ಭೇಟಿ ಸವಲತ್ತುಗಳೆಲ್ಲ ಸದುಪಯೋಗ ಪಡಿಸಬೇಕು ಅಂತ ನಮ್ಮ ಆಶೆ. ಹಾಗಾಗುತ್ತೆ ಅಂತ ನಾವು ಆಶಿಸ್ತೇವೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣ, ಕೃಷಿ ಯಂತ್ರಧಾರೆ ಕೇಂದ್ರಗಳು ಹಾಗೂ ರೈತ ಶಕ್ತಿ ಯೋಜನೆ ಈ ವಿಷಯವಾಗಿ ಭಾಗವಹಿಸಿ ಮಾತನಾಡಿ ಕೇಳುಗರ ಸಂದೇಹಗಳಿಗೆ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್ ಹಾಗೂ ಕೃಷಿ ಉಪನಿರ್ದೇಶಕರಾದ ಸಿಎಂವಿ ಶಂಕರಮೂರ್ತಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು. ನಿಮ್ಮ ಬ್ಯಾಂಕ್ ಖಾತೆಯ ಓಟಿಪಿ, ಎಟಿಎಂ ಕಾರ್ಡ್ ಸಂಖ್ಯೆ, ಸಿವಿವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ ಅನ್ನು ಎಂದಿಗೂ ಸ್ಥಾಪಿಸಬೇಡಿ ಅಥವಾ ನಿಮ್ಮ ಇಮೇಲ್ ಅಥವಾ ಎಸ್ಎಂಎಸ್ ನಲ್ಲಿ ಬಂದಿರುವ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ. ಬ್ಯಾಂಕ್ ಅಧಿಕಾರಿಗಳು ಎಂದಿಗೂ ಕೆವೈಸಿ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಕೇಳುವುದಿಲ್ಲ. ಕರೆ ಅಥವಾ ಎಸ್ಎಂಎಸ್ ಮೂಲಕ ಯಾವುದೇ ಅನಧಿಕೃತ ಡಿಜಿಟಲ್ ವಹಿವಾಟಿನ ಬಗ್ಗೆ ಟೋಲ್ ಫ್ರೀ ಸಂಖ್ಯೆ 1800-111-1109 ನಲ್ಲಿ ದೂರು ನೀಡಿ. ಸೈಬರ್ ಕ್ರೈಮ್ .gov.in ನಲ್ಲಿ ಸೈಬರ್ ವಂಚನೆಯನ್ನು ವರದಿ ಮಾಡಿ ಅಥವಾ ಸಹಾಯವಾಣಿ ಸಂಖ್ಯೆ 1930 ಗೆ ಕರೆ ಮಾಡಿ. ಕಸ್ಟಮರ್ ಅವೇರ್ನೆಸ್ ಇನಿಶಿಯೇಟಿವ್ ಬೈ ಎಸ್ಬಿಐ. ಕೆಳಗುರಿಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತ ಸುಧಾ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ. ಇದರಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ನಾಟಕ ಹಾಲಿನ ಜ್ವರ. ರಚನೆ ಡಾ ಎಂಜಿ ಸಿಂಧು, ಸಂಯೋಜನೆ ಡಾ ವಿ ಜಗದೀಶ್ವರಿ, ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್, ನೆರವು ಗೋರಾ ರವಿಶಂಕರ್. 7:24 ಚಿತ್ರಗೀತೆಗಳು. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ.